ಮನೆ ಮುಂಭಾಗದಲ್ಲಿ ಅಥವಾ ತೋಟದಲ್ಲಿ ಬೆಳೆಸ್ತಾರೆ. ಈ ಕಾಫಿ ನರ್ಸರಿಯನ್ನ ನಾವು ಅದನ್ನು ಹೇಗೆ ನಿರ್ವಹಣೆ ಮಾಡೋದು ಅನ್ನೋದನ್ನ ಇವತ್ತಿನ ದಿವಸ ತಿಳ್ಕೊಳ್ಳೋಣಂತೆ. ಈ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡುತ್ತಾರೆ ಚಿಕ್ಕಮಗಳೂರು ಪೂರ್ವಗಿರಿ ವಿಭಾಗದ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾದಂತಹ ಶ್ರೀಯುತ ಗೋಪಾಲ್ ನಾಯ್ಕ ಅವರು. ನಮಸ್ಕಾರ ಗೋಪಾಲ್ ನಾಯ್ಕ ಅವರು. ನಮಸ್ಕಾರ ಸರ್. ಈಗ ಕಾಫಿ ಗಿಡವನ್ನ ನಾವೇ ನಮ್ಮ ಜಾಗದಲ್ಲೇ ನಾವು ನರ್ಸರಿ ಮಾಡಿ ಸಸಿಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕ್ರಮ ಇದೆ ಅದರಲ್ಲಿ? ಮೊದಲನೇದಾಗಿ ಕಾಫಿ ನರ್ಸರಿ ಮಾಡುವ ಸ್ಥಳ ನೆರಳು ಮರದಿಂದ ಕೂಡಿರಬಾರದು, ಮತ್ತೆ ಸ್ವಲ್ಪ ಜೆಂಟಲ್ ಸ್ಲೋಪ್ ಏನಂತೀವಿ ಸ್ವಲ್ಪ ಹದವಾದ ಇಳಿಜಾರು ಇರಬೇಕು, ಇಳಿಜಾರು ಪ್ರದೇಶನ ಆಯ್ಕೆ ಮಾಡ್ಕೋಬೇಕು. ಮತ್ತು ಅದನ್ನ ನಾವು ಬೇಲಿಯನ್ನು ಹಾಕೋಬೇಕಾಗತ್ತೆ, ಯಾಕಂದ್ರೆ ಈ ನಮ್ಮ ಪ್ರಾಣಿಗಳಿಂದ ಈ ಕೋಳಿ ಮತ್ತು ಏನು ನಾವೇನು ಸಾಕಿರ್ತೀವಿ ಸಾಕು ಪ್ರಾಣಿಯಿಂದ ರಕ್ಷಣೆಗೋಸ್ಕರ, ಅದಕ್ಕೋಸ್ಕರ ನಾವು ಇಳಿಜಾರು ಪ್ರದೇಶನ ಆಯ್ಕೆ ಮಾಡಿಕೊಂಡು ಬೇಲಿ ಹಾಕೊಂಡು ಮತ್ತು ಅದಕ್ಕೆ ಒಂದು ಹದವಾದ ಒಂದು ಚಪ್ಪರಾನ ಹಾಕೋಬೇಕಾಗತ್ತೆ. ಈಗ ಮೊದಲು ಕಾಯಿರ್ ಮ್ಯಾಟ್ಸ್ ಬರ್ತಾ ಇತ್ತು, ಈಗ ಶೇಡ್ ನೆಟ್ ಅಂತ ಹೇಳಿ ಈಗ ಪಾಲಿಥಿನ್ ಇದರಲ್ಲಿ ಶೇಡ್ ನೆಟ್ ಬರ್ತಾ ಇದೆ, ಅದನ್ನು ಕೂಡ ನಾವು ಉಪಯೋಗಿಸ್ಕೋಬಹುದು. ಇದು ಈ ಪಾತಿ ಮಾಡುವಂತಹ ವಿಧಾನ. ಈ ಪಾತಿ ಮಾಡುವಂತಹ ವಿಧಾನ ಅಲ್ಲದೆ ಬೇರೆ ವಿಧಾನದಲ್ಲೂ ನಾವು ನರ್ಸರಿ ಮಾಡ್ಕೊಳಕ್ ಸಾಧ್ಯತೆ ಇದೆಯಾ ಅಂತ? ಈಗ ಕೆಲವರು ಈ ಪ್ಲಾಸ್ಟಿಕ್ ಚೀಲದಲ್ಲಿ ಅದನ್ನ ಮಣ್ಣು ಮತ್ತೆ ಗೊಬ್ಬರ ತುಂಬಿ ಅಲ್ಲೂ ಸಹ ನರ್ಸರಿಗಳನ್ನ ಮಾಡ್ತಾರೆ, ಆ ವಿಧಾನದಲ್ಲೂ ಮಾಡಬಹುದಾ? ಇಲ್ಲ, ಕಾಫಿ ನರ್ಸರಿಯಲ್ಲಿ ಈಗ ಕ್ಲೋನಲ್ ಅಂತ ಬರುತ್ತೆ, ಅದು ನಮ್ಮ ನಂತರ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಕಾಫಿ ಬೀಜಗಳಿಂದ ಮಾತ್ರ ಇದನ್ನ ನರ್ಸರಿನ ತಯಾರು ಮಾಡೋ ಬಗ್ಗೆ ನಾನು ಪಾತಿ ಬಗ್ಗೆ ನಾನು ಯಾವ ರೀತಿ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಪಾತಿ ಮಾಡ್ಕೋಬೇಕಂದ್ರೆ ನಾವು ಕಾಫಿ ಬೆಡ್ ಅನ್ನ ತಯಾರು ಮಾಡ್ಕೋಬೇಕು. ಬೆಡ್ ತಯಾರು ಮಾಡ್ಕೋಬೇಕಾದ್ರೆ ಪ್ರಮಾಣ ಹೇಳ್ತೀನಿ, 6:2:1 ಪ್ರಮಾಣದಲ್ಲಿ ನಾವು ಕಾಡು ಮಣ್ಣು ಗೊಬ್ಬರ ಮತ್ತು ಸ್ವಲ್ಪ ಭಾಗ ಮರಳನ್ನ ಸೇರಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಮರಳಿ ಆಗ್ತಾ ಸೇರಿಸ್ಕೋತಾ ಇದೀವಿ ಅಂದ್ರೆ ಸ್ವಲ್ಪ ನೀರು ಸ್ಟಾಗ್ನೆಂಟ್ ಆಗಬಾರ್ದು, ಅದು ಕ್ಲೀನ್ ಆಗಿ ಬಸ್ದೋಗ್ಬೇಕು, ಗಿಡ ಕೊಳಿಬಾರ್ದು ಅನ್ನೋ ದೃಷ್ಟಿಲಿ ನಾವು ನರ್ಸರಿನ ಮಣ್ಣನ್ನ ಕೊಟ್ಟಿಗೆ ಗೊಬ್ಬರ ಹಾಕೋಬೇಕಾದ್ರೂ ನಾವು ಅದನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಜರಡಿ ಆಡಿರ್ಬೇಕು. ಕಾಡು ಮಣ್ಣು ಅಷ್ಟೇನೆ, ಬಿಸಿಲಿನಲ್ಲಿ ಒಣಗಿಸಿ ಜರಡಿ ಆಡ್ತೀವಿ ಅಂದ್ರೆ ಯಾಕಂದ್ರೆ ಅದರಲ್ಲಿ ಜಂತು ಹುಳುಗಳ ಬಾಧೆ ಇರ್ತದೆ. ಜಂತು ಹುಳುಗಳು ನೆಮಟೋಡ್ಸ್ ಅಂತ ನಾವು ಕರಿತೀವಿ, ಅದರಿಂದ ಫ್ರೀ ಆಗಿರ್ಬೇಕು. ಆ ಮೊದಲು ಅದನ್ನ ಮಣ್ಣನ್ನ ಲ್ಯಾಬ್ ಅಲ್ಲಿ ನಮ್ಮ ಕಾಫಿ ಮಂಡಳಿ ಇದರಲ್ಲಿ ರಿಸರ್ಚ್ ಸ್ಟೇಷನ್ ಅಲ್ಲಿ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಮಣ್ಣು ಆಯ್ಕೆ ಮಾಡೋ ಮೊದಲು. ನಂತರ ನಾವು ಆ ಇದರಲ್ಲಿ ಮಣ್ಣನ್ನ ನಾವು 3 ಫೀಟ್ ಅಂದ್ರೆ 1 ಮೀಟರ್ ಅಗಲ ಮತ್ತು ನಿಮಗೆ ಅಷ್ಟು 6 ಮೀಟರ್ ಅಷ್ಟು ಉದ್ದನಾದ ನಾವು ಇದನ್ನ ಮಾಡ್ಕೋಬಹುದು. ಅದು ಭೂಮಿಯಿಂದ 15 ಸೆಂಟಿಮೀಟರ್ ಹೈಟಲ್ಲಿ ಇಟ್ಕೋಬೇಕು, ಯಾಕಂದ್ರೆ ನೀರು ಬಸ್ತು ಹೋಗ್ಬೇಕು ಕ್ಲೀನಾಗಿ. 15 ಸೆಂಟಿಮೀಟರ್ ಹೈಟು, ನಿಮಗೆ ಉದ್ದ ಬೇಕಾದಷ್ಟು ಎಷ್ಟು ಉದ್ದ ಬೇಕಾದರೂ ಇಟ್ಕೋಬಹುದು. ಆ ಮಣ್ಣಲ್ಲಿ ನಾವು ಮೊದಲು ಈ ಅಗ್ರಿಕಲ್ಚರ್ ಲೈಮ್ ಕೃಷಿ ಸುಣ್ಣ ಅಂತ ಏನ್ ಹೇಳ್ತೀವಿ, ಕೃಷಿ ಸುಣ್ಣನ 2 ಕೆಜಿ ಕೃಷಿ ಸುಣ್ಣ ಚೆನ್ನಾಗಿ ಜರಡಿಯಾಗಿರ್ಬೇಕು ಮತ್ತು 1/4 ಕೆಜಿಯಷ್ಟು ಕೃಷಿ ಸುಣ್ಣ ರಾಕ್ ಫಾಸ್ಫೇಟ್ 1/4 ಕೆಜಿ ರಾಕ್ ಫಾಸ್ಫೇಟ್ ಅನ್ನ ಸೇರಿಸಿ ಮೇಲ್ಗಡೆ ಹರಡಬೇಕು. ಈಗ ನಾವು ಪಾತಿ ಮಾಡಬೇಕಾದ್ರೆ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನಪ್ಪ ಅಂತ ಹೇಳಂದ್ರೆ ಆ ಮಣ್ಣಲ್ಲಿ ಗಾಳಿ ಆಡಬೇಕು, ಅದರಿಂದ ಚೆನ್ನಾಗಿ ಸಸಿಗಳು ವೃದ್ಧಿ ಆಗುತ್ತೆ, ಸಸಿಗಳು ಬೆಳೆಯುತ್ತೆ ಅನ್ನೋ ಉದ್ದೇಶಕ್ಕೆ. ಆನಂತರ ನಾವು ಈಗ ಪ್ರೈಮರಿ ಬೆಡ್ ಮಾಡ್ಕೊಂಡ ನಂತರ ನಾವು ಅದರ ಬೀಜ ನಾಡುವ ಕ್ರಮ, ನಾವು ಸಾಮಾನ್ಯವಾಗಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ನಾವು ಈ ಮೊಳಕೆ ಬೀಜನ ನಾವು ತಯಾರು ಮಾಡಿರ್ತಾರೆ, ಮೊಳಕೆ ಬೀಜನ ನೆಡುವ ಕ್ರಮ ಅದು. ನಾವು ಈಗ ಏನು ಬೆಡ್ ಅಂತ ತಯಾರು ಮಾಡ್ಕೊಂಡಿರೋದಂತ ಏನ್ ಹೇಳ್ತೀವಿ, ಆ ಬೆಡ್ ಅಲ್ಲಿ ನಾವು 2.5 ಸೆಂಟಿಮೀಟರ್ ಇಂದ 3 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೀಜವನ್ನ ಫೇಸ್ ಇದು ಉಬ್ಬಿದ ಭಾಗ ಮೇಲ್ ಬರೋಂಗೆ ಫ್ಲಾಟ್ ಸರ್ಫೇಸ್ ಕೆಳಗ್ ಬರೋಂಗ್ ಮಾಡಿ ಒಂದೊಂದು 2.5 ಇಂದ 3 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಂತರದಲ್ಲಿ ರೂಲ್ ತರ ಹಾಕೊಂಡು ನೆಡ್ತಾ ಹೋಗ್ಬೇಕು. ಈಗ ಬೀಜ ಆಯ್ಕೆ ಯಾವ ಬೀಜನಾದ್ರೂ ನೆಡಬಹುದಾ ಅಥವಾ ಅದಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ಆಯ್ಕೆ ಮಾಡ್ಕೋಬೇಕಾಗತ್ತ? ನಾವು ಬೀಜನ ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಬಾಳೆಹೊನ್ನೂರು ಸಸ್ಯಶಾಸ್ತ್ರ ವಿಭಾಗದಿಂದ ನಾವು ಸಪ್ಲೈ ಮಾಡಿದಂತ ಅವರು ಗುರುತಿಸಿ ಮಾಡಿದಂತ ಪಟ್ಟೆಗಳಲ್ಲಿ ತಯಾರಿಸಿದಂತ ಬೀಜ ಮಾತ್ರ ನಾವು ಇದಕ್ಕೆ ಪಾತಿಗೆ ಬಳಸ್ಕೋತೀವಿ. ಈಗ ಅವರು ತೋಟದಲ್ಲಿ ಬೆಳೆದಂತಹ ಕಾಫಿ ಗಿಡಗಳಲ್ಲಿ ಬಂದಂತ ಬೀಜಗಳನ್ನ ಉಪಯೋಗಿಸ್ಕೊಂಡ್ರೆ ಅಷ್ಟು ಸರಿ ಬರಲ್ಲ ಅಂತೀರಾ? ಅಲ್ಲ, ಅವ್ರ ತೋಟದಲ್ಲೂ ಉಪಯೋಗಿಸಬಹುದು, ಮತ್ತು ಹೆಚ್ಚಿನದಾಗಿ ನಾವು ಕಾಫಿ ಮಂಡಳಿಯಿಂದಾನೇ ನಾವು ತಯಾರು ಮಾಡಿಸಿ ಬೀಜನ ಸಪ್ಲೈ ಮಾಡ್ತಾ ಇದ್ವಿ ಮಿನಿಮಮ್ ಕಾಸ್ಟ್ ಅಲ್ಲಿ. ಹಾಗಾಗಿ ನಮ್ಮ ಕಾಫಿ ಮಂಡಳಿಯಲ್ಲೇ ಬುಕಿಂಗ್ ಮಾಡಿ ನಾವು ನಮ್ಮಲ್ಲಿ ಬೀಜ ತಗೊಂಡ್ರೆ ಉತ್ತಮ ಅಂತ ನಾವು ಹೇಳ್ತೀವಿ. ಅಂದ್ರೆ ಉತ್ತಮವಾದ ನರ್ಸರಿ ಮತ್ತೆ ಹಾಕಿದಂತಹ ಬೀಜಗಳು ಸುಮಾರು 100 to 90 ಹುಟ್ಟಿ ಬೆಳವಣಿಗೆ ಬರೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ? ಹೌದೌದು, ಸುಮಾರು ಜರ್ಮಿನೇಷನ್ ಲೆವೆಲ್ ನಾವು 80% to 90% ಏನ್ ಹೇಳ್ತೀವಿ 90% ನಾವು ಜರ್ಮಿನೇಷನ್ ಬರುವಂತ ಬೀಜ ಅವರು ಪ್ರತಿಯೊಂದು ಟ್ರೀಟ್ಮೆಂಟ್ ಮಾಡಿ ನಮಗೆ ಬೀಜ ಅವರು ಸಪ್ಲೈ ತಲುಪಿಸ್ತಾರೆ. ಹಾಗಾಗಿ ಈಗ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ನೀವು ನಮ್ಮಲ್ಲಿ ಬೀಜಕ್ಕೆ ಬುಕಿಂಗ್ ಕೂಡ ಮಾಡಬಹುದು. ತಕ್ಷಣ ನಾವು ಬೀಜ ಬಂದ ಕೂಡಲೇ ನಿಮಗೆ ಫೋನ್ ಹಾಯಿಸಿ ಅಥವಾ ಫೋನ್ ಮುಖಾಂತರ ಹೇಳಿ ನೀವು ಬೀಜನ ಕಲೆಕ್ಟ್ ಮಾಡ್ಕೋಬಹುದು. ಮತ್ತೆ ತಾವು ಬೀಜವನ್ನು ನೆಡೋ ಕ್ರಮ ಹೇಳ್ತಾ ಇದ್ರಿ, ಅದು ಹೇಗೆ? ಅದು ನೆಡೋ ಕ್ರಮದ ಬಗ್ಗೆ ನಾವು ಈ ತರ, ಈಗ ಮೊದಲನೇದಾಗಿ ನಾನು ಪಾತಿ ಸೆಂಟಿ ಎಷ್ಟು ಉದ್ದದ ಪಾತಿ, ನಾನು ಪಾತಿ ಬಗ್ಗೆ ಹೇಳಿದ್ದೀನಿ. ಬೀಜ ನೆಡಬೇಕಾದ್ರೆ ಒಂದು ರೂಲ್ ಹಾಕಿ ಒಂದು ಮೀಟರ್ ಅಗಲ ಅಳತೆ, ಪ್ರತಿ 2.5 to 3 cm ಉದ್ದದ ಗೀರ್ ಲೈನ್ ಹಾಕೋಬೇಕು. ಅದರಲ್ಲಿ ಬೋರ್ಲ್ ಆಗಿ ಅಂದ್ರೆ ಉಬ್ಬಿದ ಭಾಗ ಮೇಲೆ ಬರಬೇಕು, ಫ್ಲಾಟ್ ಸರ್ಫೇಸ್ ಕೆಳಬರ್ಗ 2.5 to 3 cm ಅಂತರದಲ್ಲಿ ಬೀಜ ನೆಡ್ತಾ ಹೋಗ್ಬೇಕು. ಇದೇ ಕ್ರಮವನ್ನೇ ಅನುಸರಿಸಬೇಕು. ಇದೇ ಕ್ರಮವನ್ನು ಅನುಸರಿಸಿದ್ರೆ ಹೆಚ್ಚಿನ ನಿಮಗೆ ಪರ್ಸೆಂಟೇಜ್ ಜರ್ಮಿನೇಷನ್, ನಿಮಗೆ ಬೀಜ ಮೊಳಕೆ ಪ್ರಮಾಣ ಜಾಸ್ತಿ ಸಿಗುತ್ತೆ. ನಂತರ ಆಮೇಲೆ ಅದರಲ್ಲಿ ಸ್ವಲ್ಪ ಹುಡಿ ಮಾಡಿದ ಮಣ್ಣನ್ನ ನಾವು ಮೇಲ್ಗಡೆ ಸಣ್ಣದಾಗಿ ಮುಚ್ಚಬೇಕು. ಅದ್ರ ಮೇಲೆ ಒಂದು ಆ ಬೆನ್ನಿನ ಭಾಗ ಏನ್ ಕಾಣುತ್ತದೆ ಆ ಭಾಗ ಮುಚ್ಚುವಂಗೆ ಕಾಣದಂಗೆ ಅದನ್ನ ಮೇಲ್ಗಡೆ ಮಣ್ಣನ್ನು, ಪುಡಿ ಮಣ್ಣನ್ನು ಅದ್ರ ಮೇಲೆ ಹಾಕಬೇಕು. ನಂತರ ನಾವು ಈ ಭತ್ತದ ಹುಲ್ಲು ಏನ್ ಹೇಳ್ತೀವಿ, ಭತ್ತದ ಹುಲ್ಲನ್ನು ನಾವು 5 cm ದಪ್ಪದಲ್ಲಿ ಹುಲ್ಲನ್ನು ಹರಡಿ ನಂತರ ಬೆಳಿಗ್ಗೆ ಮತ್ತು ಸಾಯಂಕಾಲ ನಾವು ಅದನ್ನ ನೀರು ಹಾಕಬೇಕು. ಬೆಳಿಗ್ಗೆ ಸಾಯಂಕಾಲ ನೀರು ಹಾಕಬೇಕು. ನಂತರ ಅದು 40-45 ದಿನಗಳ ನಂತರ ಮೊಳಕೆ ಬರುತ್ತೆ. ಗಿಡಗಳು ಮೊಳಕೆ ಬಂದ ನಂತರ ಭತ್ತದ ಹುಲ್ಲನ್ನ ತುಂಬಾ ಎಚ್ಚರದಿಂದ ತೆಗಿಬೇಕು, ಯಾಕಂದ್ರೆ ಮೊಳಕೆನ ಡ್ಯಾಮೇಜ್ ನಾವು ಇದು ಮಾಡದಂಗೆ ಮೊಳಕೆ ತೆಗಿಬೇಕು. ತೆಗೆದ್ಮೇಲೆ ಅದು ಟೋಪಿ ಸ್ಟೇಜ್ ಅನ್ನ ನೆಟ್ಟಗೆ ನಿಲ್ಲುತ್ತೆ, ಅಂದ್ರೆ ಬೀಜ ಮೊಳಕೆ ಹೊಡೆದು ಎಲೆ ಹೊಡಿಬಾರ್ದು, ಟೋಪಿ ಸ್ಟೇಜ್ ಅಲ್ಲಿ ನಿಲ್ಲುತ್ತದೆ. ಈಗ ಭತ್ತದ ಹುಲ್ಲನ್ನ ನೀವು ಮೇಲ್ಗಡೆ ಅದನ್ನ ಹೊದಿಸಬೇಕು ಅಂತ ಹೇಳಂದ್ರಲ್ಲ, ಯಾವ ಕಾರಣಕ್ಕೋಸ್ಕರವಾಗಿ ಭತ್ತದ ಹುಲ್ಲನ್ನು? ಯಾವ ಕಾರಣಕ್ಕೆ ಅಂದ್ರೆ ಅದಕ್ಕೆ ಸ್ವಲ್ಪ ಮಿನಿಮಮ್ ಒಂದು ಟೆಂಪರೇಚರ್ ಉತ್ಪತ್ತಿ ಆಗ್ಬೇಕು, ಮತ್ತೆ ಉತ್ಪತ್ತಿ ಆದ ಕೂಡಲೇ ಜರ್ಮಿನೇಷನ್ ಪ್ರಮಾಣನ ಹೆಚ್ಚಿಗೆ ಬರುತ್ತೆ. ಹೊದಿದೇ ಇದ್ರೂ 50-60% ಬರುತ್ತೆ. ಭತ್ತದ ಹುಲ್ಲು ಹಾಕಿದ ತಕ್ಷಣ ನಿಮಗೆ 80-90% ಅಷ್ಟು ನಿಮಗೆ ಜರ್ಮಿನೇಷನ್ ಬರ್ತಾ ಇದೆ ಚೆನ್ನಾಗಿ. ಈ ರೀತಿಯಾಗಿ ಮೊಳಕೆ ಒಳದಂತಹ ಬೀಜವನ್ನ ನಾವು ಹಾಗೆ ಪಾತಿನಲ್ಲೇ ಬಿಡಬೇಕು ಅಥವಾ ಅದಕ್ಕೆ ಬೇರೆ ಏನಾರ ಕ್ರಮ ಅನುಸರಿಸಿ ಅದನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬುದು ಆ ತರದೆಲ್ಲ ಮಾಡ್ತಾರೆ? ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದನ್ನ ಬುಟ್ಟಿ ತಯಾರಿಸೋದು, ಬುಟ್ಟಿ ತಯಾರಿಸೋ ಬಗ್ಗೆ ನಾನು ಹೇಳ್ತೀನಿ. ಮೊದಲು ಬುಟ್ಟಿಗೆ ತಯಾರಿಸುವಂತ ನಾನು 9 and 6 100 gauge ಪ್ಲಾಸ್ಟಿಕ್ ಚೀಲಗಳನ್ನ ಆಯ್ಕೆ ಮಾಡಬೇಕು. 150 gauge ಇರಬೇಕು, ಯಾಕಂದ್ರೆ ನಾವು ಮಣ್ಣನ್ನು ಅದರಲ್ಲಿ ತುಂಬಿಸಬೇಕಾದ್ರೆ ಹರಿದೋಗಬಾರದು. ಆ ಉದ್ದೇಶಕ್ಕೋಸ್ಕರ 150 gauge ಪ್ಲಾಸ್ಟಿಕ್, ಅದರಲ್ಲಿ ಸಾಕಷ್ಟು 10-12 ಒಳಗಡೆ ಹೋಲು ಅಂದ್ರೆ ನಾವು ಈ ರಂಧ್ರಗಳನ್ನು ಹಾಕಬೇಕು, ಯಾಕಂದ್ರೆ ನೀರು ಬಸ್ತ್ ಹೋಗ್ಬೇಕು. ನೀರು ನಿಂತ್ಕೊಂಡ್ಬಿಟ್ರೆ ಅದು ಕೊಳೆ ಬಂದ್ಬಿಟ್ಟು ಗಿಡ ಸಾಯುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನಾವು ಕೆಳಗಡೆ ಒಂದು 12 ಹೋಲ್ ಮಾಡಿರ್ತೀವಿ, ಕ್ಲೀನ್ ಆಗಿ ನೀರು ಬಸಿದು ಹೋಗೋಕೆ ಅನುಕೂಲ ಆಗುತ್ತೆ. ಇದರಲ್ಲಿ ಮತ್ತೆ ಮಣ್ಣು ತುಂಬಿಸಬೇಕಾದ್ರೆ ಅದಕ್ಕೂ ಕ್ರಮ ಇದೆ. 6:2:1 ಪ್ರಮಾಣದಲ್ಲಿ ನಾವು ಏನ್ ಹೇಳ್ತೀವಿ, ಕೊಟ್ಟಿಗೆ ಗೊಬ್ಬರ, ಕಾಡು ಮಣ್ಣು, ಮರಳು ಮಿಶ್ರಣ ಮಾಡಿ ಹದವಾದ ಮಿಶ್ರಣವನ್ನು ನಾವು ಜರಡಿ ಹಾಕಿ ಬಿಸಿಲಲ್ಲಿ ಒಣಗಿಸಿ ಏನ್ ಮಾಡಿರ್ತೀವಿ ಮೊದಲನೇ ಕ್ರಮ ನಾವು ಪಾತಿಲಿ ಏನ್ ಮಾಡಿದ್ವಿ ಅದೇ ಕ್ರಮದಲ್ಲಿ ನಾವು ಬುಟ್ಟಿಲಿ ತುಂಬಿಸಬೇಕು. ಬುಟ್ಟಿಲಿ ತುಂಬಿಸಬೇಕಾದ್ರೆ ತೀರಾ ನಾವು ಟೈಟ್ ಆಗೂ ತುಂಬಿಸಬಾರ್ದು, ಲೂಸ್ ಅಲ್ಲೂ ತುಂಬಿಸಬಾರ್ದು. ಒಂದೇ ಲೆವೆಲಲ್ಲಿ ತುಂಬಿಸಿ ಅದನ್ನ ಜೋಡಣೆ ಮಾಡಬೇಕು. ಜೋಡಣೆ ಯಾವ ರೀತಿ ಅಂದ್ರೆ 12 ಬುಟ್ಟಿ ಅಗಲ ಬರುವಂಗೆ ನೀವು ಎಷ್ಟು ಕನ್ವೀನಿಯಂಟ್ಲಿ ಎಷ್ಟು 6 meters ಉದ್ದ ನೀವು ಈ ಬಂಬು ಈ ರೀಪರ್ಸ್ ಏನಿರ್ತೀವಿ ಅದರಿಂದ ಒಂದು ಫ್ರೇಮ್ ಅನ್ನು ತಯಾರಿಸಿ ಅದರ ಮಧ್ಯೆ ಬುಟ್ಟಿನ ಸಪೋರ್ಟ್ಗೆ 12 ಬುಟ್ಟಿ ಅಗಲ ನೀವು ಸಾಕಷ್ಟು ಬುಟ್ಟಿ ಒಂದು 6 meters 10 meters ವರೆಗೂ ಉದ್ದ ಇರುವಾಗ ಬುಟ್ಟಿನ ಜೋಡಿಸಬೇಕು. ಜೋಡಿಸಿದ ನಂತರ ಅದಕ್ಕೆ ಒಂದು ನೀರು ಹಾಕ್ತಾ ಹೋಗ್ಬೇಕು. ಒಂದ್ ದಿವಸ ಜೋಡಿಸಿದ ನಂತರ ನೀರು ಹಾಕಿದ ಮೇಲೆ ಮೊದಲನೇ ನಾವು ಟೋಪಿ ಸ್ಟೇಜ್ ಅಲ್ಲಿ ಏನ್ ಬಂದಿತ್ತು ಗಿಡಗಳನ್ನ ಅದನ್ನ ನಾವು ಕೆಳಗಡೆ ನಿಪ್ ಮಾಡಿ ರೂಟ್ ಅನ್ನ ನಾವು ಸಗಣಿ ನೀರು ಏನ್ ಹೇಳ್ತೀವಿ ಸಗಣಿ ನೀರಲ್ಲಿ ಆ ಗಿಡನ ಇಟ್ಕೋಬಾರ್ದು, ತಕ್ಷಣ ಬಾಡಬಾರ್ದು ಅನ್ನೋದು. ಬಾಳೆ ಎಲೆಯಲ್ಲಿ ಸಗಣಿಯಲ್ಲಿ ಆ ಬೇರು ಪೋರ್ಷನ್ ಅನ್ನ ನಾವು ನೆನೆಯಂತೆ ಮಾಡಿ ಆಮೇಲೆ ಒಂದೊಂದೇ ಗಿಡನ ನಾವು ಈ ಬಂಬೂದ ಒಂದು ಚೂಪಾದ ಒಂದು ಇದ್ ಮಾಡಿಕೊಂಡು ಅದರಲ್ಲಿ ಹೋಲ್ ಮಾಡಿ ನಿಪ್ ಮಾಡಿ ನೆಡ್ತಾ ಹೋಗ್ಬೇಕು. ನೆಟ್ಟ ಮೇಲೆ ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲ ಅದಕ್ಕೆ ನೀರು ಹಾಕ್ತಾ ಹೋಗ್ಬೇಕು. ಇಲ್ಲಿ ನಾವು ಸಸಿಪಾತಿಯಿಂದ ಆ ಪ್ಲಾಸ್ಟಿಕ್ ಚೀಲದೊಳಗೆ ತುಂಬಿದಂತಹ ಈ ಮಣ್ಣು ಮತ್ತೆ ಹದ ಮಾಡಿದ ಮಣ್ಣು, ತಾವು ಹೇಳಿದ್ರಿ ಅದರಲ್ಲಿ 6 ಕಾಡು ಮಣ್ಣು ಇರಬೇಕು ಮತ್ತೆ 2 ಒಳ್ಳೆ ಒಣಗಿಸಿದ ಕೊಟ್ಟಿಗೆ ಗೊಬ್ಬರ ಇರಬೇಕು ಮತ್ತೆ 1 ಮರಳಿರಬೇಕು ಅಂತ. ಈ ರೀತಿ ಪ್ರಮಾಣದ ಮಣ್ಣನ್ನು ನಾವು ಮಿಶ್ರಣ ಮಾಡಿದಂತಹ ಮಣ್ಣನ್ನು ಆ ಪ್ಲಾಸ್ಟಿಕ್ ಕೊಟ್ಟೆಯಲ್ಲಿ ತುಂಬಿ ಅದನ್ನ ಬಹಳ ಸೂಕ್ಷ್ಮವಾದಂತಹ ಆ ಚಿಗುರನ್ನ, ಏನು ಚಿಗುರು ಒಡೆದಿರುತ್ತೆ ಬೀಜ ಮೊಳಕೆ ಬಂದಿರುತ್ತೆ, ಅದನ್ನ ನಾವು ಬಹಳ ಸೂಕ್ಷ್ಮವಾಗಿ ಆ ಪ್ಲಾಸ್ಟಿಕ್ ಚೀಲದೊಳಗಡೆ ನಾವು ಅದನ್ನ ನೆಡಬೇಕಾಗತ್ತೆ. ಅದು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿದ ನಂತರ ಅದು ನೆಕ್ಸ್ಟ್ ಅದು 2 ಎಲೆ ಬೀಳುತ್ತೆ, ಮೊಳಕೆ ಹೊಡಿತದೆ. ಆಮೇಲೆ ಅದರ ಕೆಲವು ರಕ್ಷಣಾ ಕ್ರಮಗಳನ್ನ ಮತ್ತೆ ನರ್ಸರಿ ಬಗ್ಗೆ ರಕ್ಷಣಾ ಕ್ರಮಗಳನ್ನ ಹೇಳ್ತೀವಿ. ನಾವು ಈಗ ಗಿಡ ಹೊಡಿತು, 2 ಎಲೆ ಬಂತು, ಮತ್ತೆ 2 ಎಲೆ ಹೊಡಿತು, ಆ ತರ ನಾವು ನರ್ಸರಿ ಬಂದಾಗ ಅದಕ್ಕೆ ಕೆಲವು ಈ ಹುಳದ ಬಾಧೆ ಎಲ್ಲ ಬರುತ್ತೆ ಪಾತಿ ರಕ್ಷಣೆ ಮಾಡೋ ಬಗ್ಗೆ. ಮೊದಲನೇದಾಗಿ ನಾವು ಚಪ್ಪರ ಹಾಕಿ ನೆರಳನ್ನು ಪ್ರೊವೈಡ್ ಮಾಡಿರ್ತೀವಿ. ಈ ಕೆಲವು ಟೈಮ್ ಮಳೆಗಾಲ ಶುರುವಾದ ತಕ್ಷಣ ನಾವು ಚಪ್ಪರನ ಮೇಲ್ಗಡೆ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿದ ಕೂಡಲೇ ಕೆಲವು ರೋಗಗಳು ಸ್ವಲ್ಪ ಬರೋ ಒಂದು ಸಾಧ್ಯತೆಗಳು ಇವೆ. ಅಂತ ರೋಗದಲ್ಲಿ ಮೊದಲನೇದು ಸರ್ಕೋಸ್ಪೋರ ಅಂತ ಒಂದು ರೋಗ ಬರುತ್ತೆ. ಸರ್ಕೋಸ್ಪೋರ ಅಂದ್ರೆ ಎಲೆ ಮೇಲೆ ಒಂದು ಚುಕ್ಕೆ ತರ ಬೀಳುತ್ತೆ, ಅದು ಚುಕ್ಕೆ ಸರ್ಕಲ್ ಆಗ್ಬಿಟ್ಟು ಆ ಸರ್ಕೋಸ್ಪೋರ ಅಲ್ಲೇ ಸ್ವಲ್ಪ ಎಲೆ ಕೊಳಿತಾ ಹೋಗುತ್ತೆ. ಅಂತ ಒಂದು ಸರ್ಕೋಸ್ಪೋರನ ತಡೆಯೋ ಒಂದು ಸಿಲಿಂಡರ್ ನಾಶಕವನ್ನು ನಾವು ಸ್ಪ್ರೇ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ನಾವು ಈ ಕಾರ್ಬನ್ ಡೈಜಮ್ ಏನ್ ಹೇಳ್ತೀನಿ ಬ್ಯಾವಿಸ್ಟಿನ್ನ ಒಂದು ಗ್ರಾಮಿಗೆ ಒಂದು ಲೀಟರ್ಗೆ ಕಲಸಿ ನಾವು ಆ ದ್ರಾವಣನ ಒಂದು 15 ದಿವಸಕ್ಕೊಮ್ಮೆ ಆದರೂ ಒಂದು ಸಿಂಪಡಣೆ ಮಾಡ್ತಾ ಹೋಗ್ಬೇಕು. ಅದು ಕ್ರಮದಲ್ಲಿ ಅದು ಕಂಟ್ರೋಲ್ ಆಗುತ್ತೆ. ಅದ್ರ ಬದಲು ನೆಕ್ಸ್ಟ್ ಬೇರೆ ಒಂದು ಇಂಡೋಫಿಲ್ M45 ಅಂತ ದ್ರಾವಣನು ಸಿಗುತ್ತೆ. ಅದು 5 ಗ್ರಾಂ ಪರ್ ಲೀಟರ್ಗೆ ಹಾಕಿ ಅದನ್ನು ಕೂಡ ನಾವು ಅದರ ಸಿಂಪಡಣೆನು ಹಾಕೋಬಹುದು. ಬುಟ್ಟಿಗಳಲ್ಲಿ ಮತ್ತೆ ಇನ್ನು ಎರೆಹುಳದ ಬಾಧೆನೂ ಬರುತ್ತೆ. ಕೆಲವು ಟೈಮ್ ಎರೆಹುಳದ ಬಾಧೆ ಬರುತ್ತೆ, ಯಾಕಂದ್ರೆ ಅದರಲ್ಲಿ ಗೊಬ್ಬರದ ಅಂಶ ಪ್ರತಿಯೊಂದು ಚೆನ್ನಾಗಿರೋದ್ರಿಂದ ಎರೆಹುಳೆ ಬಾಧೆ ಬರ್ತದೆ. ಎರೆಹುಳೆ ಬಾಧೆಗೆ ನಾವು ಬೇರೆ ಯಾವುದು ಒಂದು ನಾವು ಕೆಮಿಕಲ್ ಬಗ್ಗೆ ನಾವು ಅದರ ರಕ್ಷಣೆ ಹೇಳಲ್ಲ. ಈ ಅಂಟುವಾಳ ಅಂತ ಹೇಳ್ತೀವಿ. ಅಂಟುವಾಳ ಸಾಕಷ್ಟು ಎಲ್ಲಾ ತೋಟದಲ್ಲೂ ಅಂಟುವಾಳಗೆ ಮರಗಳು ಇರ್ತವೆ, ಅಂಟುವಾಳ ಸಿಗುತ್ತೆ ಸಾಧಾರಣ. ಅದನ್ನು ಚೆನ್ನಾಗಿ ಜಜ್ಜಿ ಅದನ್ನು ರಸ ತೆಗೆದು ಅಂಟುವಾಳ ನೀರನ್ನ ಬಿಡ್ತಾ ಹೋದ್ರೆ ಎರೆಹುಳು ಬಾಧೆ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಈ ಎರೆಹುಳು ರೈತನ ಮಿತ್ರ ಅಂತ ಹೇಳ್ತಾರೆ, ಆದ್ರೆ ಇದಕ್ಕೆ ಯಾಕೆ ತೊಂದರೆ ಆಗುತ್ತೆ ಇದು? ಎರೆಹುಳು ರೈತನ ಮಿತ್ರ ಆದ ಇದರಲ್ಲಿ ಏನಾಗುತ್ತೆ, ಮಣ್ಣು ತಂದು ಆಚೆಗೆ ಎಸಿತಾ ಹೋಗುತ್ತೆ. ಅದು ಪಾಪ ಅದು ಅದ್ರ ಕಾರ್ಯ ಸಾಫ್ಟ್ನೆಸ್ ಮಾಡಕ್ ಹೋಗುತ್ತೆ. ಬಟ್ ಇದರಲ್ಲಿ ಕಾಫಿ ಬುಟ್ಟಿಗಳಲ್ಲಿ ಏನಾಗುತ್ತೆ, ಅದು ಮಣ್ಣು ಆಚೆ ಹೋದಂಗೆ ಬುಟ್ಟಿಯಲ್ಲಿ ಪೋರಿಲೇಷನ್ ಜಾಸ್ತಿ ಆಗಿ ಗಿಡ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಕ್ರಮನ ಇಲ್ಲಿ ನಾವು ಯಾವುದೇ ಕೆಮಿಕಲ್ ಹಾಕದೆ ಈ ಅಂಟುವಾಳನ ಉಪಯೋಗಿಸಿ ಅದು ಬೇರೆ ಕಡೆ ಶಿಫ್ಟ್ ಆಗಲಿ ಅನ್ನೋ ಉದ್ದೇಶದಲ್ಲಿ ಅಂಟುವಾಳದ ನೀರು ಮಾತ್ರ ಹಾಕಿ ಅದನ್ನ ಯಾವುದೇ ಸಹಾಯದಂಗೆ ಮಾಡಿ ಅದನ್ನ ಕಂಟ್ರೋಲ್ ಮೆಜರ್ ಮಾಡಕ್ಕೆ ಸುಲಭ ವಿಧಾನ ಅಂತ ಹೇಳಿ ಅದನ್ನ ಮಾಡ್ತಾ ಇದೀವಿ. ಅಂದ್ರೆ ರೈತನ ಮಿತ್ರ ಹೌದು, ಆದ್ರೆ ಇಲ್ಲಿ ಸ್ವಲ್ಪ ಅದು ಗಿಡಕ್ಕೆ ತೊಂದರೆ ಆಗೋದ್ರಿಂದ ನಾವು ಅದನ್ನ ಸಾಯಿಸದೇನೆ ಅದು ಬೇರೆ ಕಡೆ ಹೋಗೋ ಹಾಗೆ ಮಾಡ್ಲಿಕ್ಕೆ ಅಂಟುವಾಳದ ನೀರನ್ನ ನಾವು ಬಳಸಬೇಕು ಅಂತ. ಇನ್ನು ಉಳಿದಂತೆ ಅದೇನು ನಮ್ಗೆ ತೊಂದರೆ ಕೊಡಲ್ಲ. ಮತ್ತೆ ಇನ್ನು ಹೆಚ್ಚಿನದಾಗಿ ಇದು ಮೈರೋಥೀಸಿಯಂ ಅಂತ ಇನ್ನೊಂದು ಹೊಸದಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಮೈರೋಥೀಸಿಯಂ ಅಂತ ಒಂದು ಫಂಗಸ್ ಬೇರೆ ಬರ್ತಾ ಇದೆ. ಆ ಮೈರೋಥೀಸಿಯಂನ ಕಂಟ್ರೋಲ್ ಮಾಡಕ್ಕೆ ನಾವು 0.8 ml ಟಿಲ್ಟ್ ಅಂತ ಒಂದು ಔಷಧಿ ಇದೆ. ML 1 ಲೀಟರ್ ನೀರಿಗೆ ಕಲಸಿ ನಾವು ಸ್ಪ್ರೇ ಮಾಡ್ತಾ ಹೋದ್ರೆ ಪ್ರತಿ ಮಳೆಗಾಲ ಮುಗಿಯೋವರೆಗೂ ತಿಂಗಳಿಗೆ ಒಮ್ಮೆ ಅದನ್ನ ನಾವು ಸ್ಪ್ರೇ ಮಾಡ್ತಾ ಹೋದ್ರೆ ಈ ಮೈರೋಥೀಸಿಯಂ ಅನ್ನೋ ಒಂದು ಹೊಸ ಇದನ್ನು ನಾವು ಫಂಗಸ್ ಅನ್ನು ತಡೆಗಟ್ಕೋಬಹುದು. ಇದಿಷ್ಟು ಈ ಪಾತಿಗಳಲ್ಲಿ ನಾವು ಈ ಕಾಫಿ ಗಿಡವನ್ನ ನೆಟ್ಟುಬಿಟ್ಟು ಅದರಲ್ಲಿ ಸಸ್ಯ ಸಂರಕ್ಷಣೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾಹಿತಿ ನೀಡಿದ್ರಿ. ಈಗ ಒಂದು ವೇಳೆ ಮೊದಲೇ ಪಾತಿ ಮಾಡಿದಂತಹ ಕ್ರಮ ತಾವೇನ್ ಹೇಳಿದ್ರಿ, ಬೀಜ ನೆಡುವ ಸಂದರ್ಭದಲ್ಲಿ ಅಂತರವನ್ನ ಇಟ್ಬಿಟ್ಟು ಬೀಜ ನೆಟ್ರೆ ಅದೇ ಪಾತಿನಲ್ಲಿ ಮೊಳಕೆ ಹೊಡೆದ್ಬಿಟ್ಟು ಅದೇ ಗಿಡವನ್ನ ಪುನಃ ನೆಡ್ಲಿಕ್ಕೆ ಬರುತ್ತೆ ಹೇಗೆ ಅಂತ. ನಾವು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬದಲ್ಲೇನೆ ಈಗ ಪಾತಿ ಮಾಡಬೇಕಾದ್ರೆ ಬೀಜವನ್ನ ಅಂತರದಲ್ಲಿ ಇಟ್ಬಿಟ್ಟು ಅದು ಗಿಡ ದೊಡ್ಡದಾದ್ಮೇಲೆ ಅದನ್ನೇ ನಾವು ಕಿತ್ತು ನೆಡ್ಲಿಕ್ಕೆ ಬರುತ್ತೆ ಹೇಗೆ ಅಂತ. ಆ ತರ ಕ್ರಮಾನು ಮಾಡಬಹುದು, ಬಟ್ ಅದು ಲೆಬೋರಿಯಸ್ ಜಾಸ್ತಿ ಖರ್ಚು ಬೀಳತ್ತೆ, ಮತ್ತೆ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ. ನಾವಿದೆ ಅಡಿಕೆಯಲ್ಲಿ ಆ ತರ ಮಾಡ್ತಾರೆ, ಅಡಿಕೆ ಬೆಳೆಯಲ್ಲಿ ಆ ತರ ಮಾಡ್ಲಿಕ್ಕಿದೆ. ಬಟ್ ಈ ಇದರಲ್ಲಿ ಕಾಫಿಲಿ ಸ್ವಲ್ಪ ಲೆಬೋರಿಯಸ್ ಆಗುತ್ತೆ, ಮತ್ತೆ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಪ್ರತಿಯೊಂದು ಕ್ರಮ ಬೇರಿಗೆ ಜಾಸ್ತಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದ್ರಿಂದ ನಾವು ಬುಟ್ಟಿಯಲ್ಲಿ ನೆಟ್ಟು ನಾವು ಗಿಡ ಮಾಡ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಇದೆ ಅಂತ ಹೇಳ್ತೀನಿ. ಮತ್ತೆ ಈ ವಿಧಾನ ಬಿಟ್ಟು ಇನ್ನೇನಾದ್ರು ಬೇರೆ ವಿಧಾನ ಇದೆಯಾ ಈ ಕಾಫಿ ನರ್ಸರಿ ಮಾಡೋದ್ರಲ್ಲಿ? ಕಾಫಿಯಲ್ಲಿ 2 ಅರೇಬಿಕಾ ಮತ್ತು ರೋಬಸ್ಟ ಗಿಡ ತಮಗೆ ಗೊತ್ತಿರುವ ಹಾಗೆ ಈ ರೋಬಸ್ಟ ಗಿಡಗಳಲ್ಲಿ ನಾವು ಸಸ್ಯ ಸಂವರ್ಧನೆ ಅಂತೇಳಿ ಕ್ಲೋನಲ್ ಪ್ರಾಪಗೇಷನ್ ಅಂತ ಹೊಸ ಒಂದು ವಿಧಾನನ ನಾವು ಈಗ ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದಿಂದ ಸಸಿ ತಯಾರಿಸಿ ಮಾಡಿ ಈಗ ಕಳಿಸ್ಕೊಡ್ತೇವೆ. ನಾವು ಈಗ ಫೀಲ್ಡ್ ಲೆವೆಲಲ್ಲೂ ಪ್ರತಿ ಲೆವೆಲಲ್ಲೂ ನಾವು ಈ ಸಸ್ಯ ಸಂವರ್ಧನ ಕ್ರಮನ ಅನುಸರಿಸ್ಕೋಬಹುದು. ಅದರ ವಿಧಾನವನ್ನು ನಾನು ಈ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ವಿಧಾನ ಅನುಸರಿಸೋದ್ರಿಂದ ತಾಯಿ ಗಿಡದ ಏನು ಮೂಲ ಗುಣಲಕ್ಷಣಗಳಿಂದ ಕೂಡಿರುತ್ತೋ ಅದೇ ಗಿಡ ಗುಣಲಕ್ಷಣ ಇರುವಂತಹ ಗಿಡ ಹೆಚ್ಚು ಫಸಲು ಕೊಡುವಂತ ಗಿಡದಿಂದ ನಾವು ಏನು ಸಸ್ಯ ಸಂವರ್ಧನೆ ಮಾಡ್ತೀವಿ ಆ ಗಿಡನ ನಾವು ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಿ ಅದೇ ಗಿಡದ ಕ್ಯಾರೆಕ್ಟರ್ ಅಂದ್ರೆ ಏನ್ ಬರುತ್ತೆ ನಮೂನೆಯ ಮಾದರಿ ಗಿಡಗಳನ್ನು ನಾವು ಏನ್ ಬೆಳೆಸ್ಕೋಬಹುದು ಆ ಗಿಡ ಬಗ್ಗೆ ನಾವು ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾವು ಈ ತರ ಗಿಡಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಒಳ್ಳೆ ಗಿಡಗಳನ್ನ ಸೆಲೆಕ್ಟ್ ಮಾಡಿ ಈ ತರ ಒಳ್ಳೆ ಕ್ರಾಪ್ ಇರುವಂತಹ ಒಳ್ಳೆ ಫಸಲು ಕೊಡುವಂತ ಗಿಡಗಳನ್ನ ನಾವು ರೋಗ ಬಾಧೆ ಇಲ್ಲದಂತ ಗಿಡಗಳನ್ನು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿದ ನಂತರ ಕಂಬ ಚಿಗುರುಗಳು, ಕಂಬ ಚಿಗುರಿಂದ ನಾವು ಒಂದು 5-6 ತಿಂಗಳದ ಕಂಬ ಚಿಗುರು ಇರ್ತದೆ, ಪೆನ್ಸಿಲ್ ಗಾತ್ರ ಅಂತ ಬರುವಂತ ಕಂಬ ಚಿಗುರು ಮಾತ್ರ ಆಯ್ಕೆ ಮಾಡ್ಕೋಬಹುದು. ಅಡ್ಡ ಬರುವಂತ ಚಿಗುರನ್ನು ಆಯ್ಕೆ ಮಾಡಿಕೊಂಡ್ರೆ ಏನಾಗತ್ತೆ ಅಂದ್ರೆ ಅದು ಅಡ್ಡ ಬೆಳೆಯುವ ಒಂದು ಕ್ರಮ ಬರುತ್ತೆ. ಹಾಗಾಗಿ ಕಂಬ ಚಿಗುರನ್ನೇ ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಾವು ಗಿಡ ಸಂವರ್ಧನೆ ಮಾಡುವಂತ ಒಂದು ಕ್ರಮ ಇದೆ. ಅದನ್ನ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡೋದ್ರಲ್ಲಿ ಒಳ್ಳೇದು ಅಂತ ಸೂಕ್ತ ಅಂತ ಹೇಳ್ತೀವಿ. ಯಾಕಂದ್ರೆ ಅವಾಗ 80% ಜರ್ಮಿನೇಷನ್ ಚೆನ್ನಾಗಿ ಬರ್ತದೆ ಮತ್ತು ಬೇಸಿಗೆ ಟೈಮಲ್ಲಿ ಮಾಯಿಶ್ಚರ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಸಾಯುವಂತ ಪ್ರಮಾಣನು ಜಾಸ್ತಿ. ಅವಾಗ ಆದಷ್ಟು ನಾವು ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಸಸ್ಯ ಮೂಲ ಸಂವರ್ಧನೆ ಮೂಲಕ ನಾವು ಗಿಡನ ಹೆಂಗೆ ಬೆಳೆಸ್ಕೋಬಹುದು, ಅದ್ ಕಟಿಂಗ್ಸ್ ಮಾಡ್ಕೋಬಹುದು ಅನ್ನೋದು ಒಳ್ಳೇದು. ಅದರ ಮುಖ್ಯವಾಗಿ ಬೆಳೆದಂತ ಕಂಬ ಚಿಗುರನ್ನು ಕಟ್ ಮಾಡಿ ತಂದು ಆ ಟೈಮಲ್ಲಿ ನಾವು ಅದನ್ನು ರಿಮೂವ್ ಮಾಡಿದ್ರೆ ಅದರಲ್ಲಿ 9 ಸೆಂಟಿಮೀಟರ್ ಉದ್ದದ ಕಟಿಂಗ್ಸ್ ನ ನಾವು ಉಪಯೋಗಿಸ್ಕೋಬೇಕು. 9 ಸೆಂಟಿಮೀಟರ್ ಅಂದ್ರೆ ನಾವು ಅದನ್ನ ಎರಡು ಎಲೆ ಇರುವ ಹಾಗೆ, ಎರಡು ಎಲೆ ಗಂಟು ಒಂದು ನೋಡು ಅಂತೀವಿ ನಾವು. ಆಗ ನೋಡು ಭಾಗನ ಮೇಲ್ಗಡೆನ ಸ್ಲ್ಯಾಂಟ್ ಅಂದ್ರೆ ಸಮವಾಗಿ ಕಟ್ ಮಾಡಬೇಕು, ಕೆಳಗಡೆ ಸ್ವಲ್ಪ ಅಡ್ಡಲಾಗಿ ಸ್ಲ್ಯಾಂಟ್ ಕಟಿಂಗ್ ಮಾಡಬೇಕು. ಆ ಕಟಿಂಗ್ ಮಾಡಿ ಅದರ ಎಲೆನಲ್ಲಿ ಸ್ವಲ್ಪ ಕಟ್ ಮಾಡಬೇಕಾಗತ್ತೆ. ಒಂದು ನೋಡಿಂದ ಎಲೆ ಇರ್ತದೆ, ಎಲೆನಲ್ಲಿ ಸ್ವಲ್ಪ ಕಟ್ ಮಾಡ್ತೀವಿ. ಯಾತಕ್ಕೋಸ್ಕರ ಎಲೆ ಕಟ್ ಮಾಡ್ತೀವಿ ಅಂದ್ರೆ ಟ್ರಾನ್ಸ್ಪಿರೇಷನ್ ಜಾಸ್ತಿ ಹೋಗಿ ಗಿಡ ಅದು ವೀಕ್ ಆಗಬಾರದು ಅನ್ನೋ ದೃಷ್ಟಿಲಿ ಅದು ನಾವು ಆ ಎಲೆನ ಮತ್ತೆ ಕಟ್ ಮಾಡ್ತೀವಿ. ನಂತರ ಕಟ್ ಮಾಡಿದ ಭಾಗನ ನಾವು ಅದಕ್ಕೆ ಯಾವುದೇ ಫಂಗಸ್ ಅಟ್ಯಾಕ್ ಆಗದೆ ಇರಲಿ ಅಂತ ಹೇಳಿ ನಾವು ಈ ನೀರಿಗೆ 1 ಗ್ರಾಂ ಬ್ಯಾವೆಸ್ಟಿನ್ ಹಾಕ್ತೀವಿ, ಅಥವಾ 1-4 ಗ್ರಾಂನ ಒಂದು ಲೀಟರ್ ನೀರಿಗೂ ಹಾಕೋಬಹುದು. ಅದರಲ್ಲಿ ಅದನ್ನ 1 ನಿಮಿಷಗಳ ಕಾಲ ಅದ್ದಿ ಆ ಪೋಷಣ ಏನಿದ್ರೆ ಮುಂದೆ ಏನಾರ ಶಿಲೀಂಧ್ರ ರೋಗಕ್ಕೆ ಬಾಧೆ ಆಗಬಾರದು ಅಂತ ಹೇಳಿ ರಕ್ಷಣೆಗೋಸ್ಕರ ಅದನ್ನ ಅದ್ದಿ ಬೇರೆ ಕಡೆ ಬಿಟ್ಟು ಆಮೇಲೆ ನಂತರ ಅದನ್ನ ಬೇರು ಒಳ್ಳೆ ರೀತಿಯ ಬೇರು ಬರಬೇಕಂತ ಹೇಳಿ ನಾವು ಇದರಲ್ಲಿ ಕೆಮಿಕಲ್ ಇಂಡೋಲ್ ಬ್ಯುಟಾರಿಕ್ ಆಸಿಡ್ ಅಂತ IBA ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. IBA ಪೌಡರ್ನ ನಾವು 50 ml ಆಲ್ಕೋಹಾಲ್ ಮತ್ತು 100 ml ನೀರು ಇದರ ದ್ರಾವಣ ತಯಾರಿಸಿ ಅದರಲ್ಲಿ ಒಂದು 10 ಸೆಕೆಂಡ್ಗಳ ಕಾಲ ಈ ಏನ್ ಸ್ಲ್ಯಾಂಟ್ ಆಗಿ ನಾವು ಏನ್ ಕಟ್ ಮಾಡಿರ್ತೀವಿ 10 ಸೆಕೆಂಡ್ಗಳ ಕಾಲ ಅದರಲ್ಲಿ ಅದ್ದಿ ನೆಕ್ಸ್ಟ್ ನಾವು ಮೊದಲಿನ ಹಾಗೆ ಬುಟ್ಟಿಲಿ ನೆಡ್ತಾ ಹೋಗುದು. 1/6-2:1 ಪ್ರಮಾಣದಲ್ಲಿ ನಾವೇನು ಬುಟ್ಟಿ ನಾವು ಮೊದಲನೇ ಪಾತಿಗೆ ಅನುಸರಿಸಿದ ಕ್ರಮ ಅದೇ ಬುಟ್ಟಿಗಳಲ್ಲಿ ಮತ್ತೆ ನಾವು ನೆಡಬೇಕು. ನೆಡೋ ಮುಂಚೆ ಆ ಬುಟ್ಟಿಗಳನ್ನ ನಾವು ಯಾವ ರೀತಿ ಜೋಡಿಸಬೇಕು ಅನ್ನೋ ಬಗ್ಗೆ ಕ್ರಮ ಹೇಳ್ತೀನಿ. ಆ ಬುಟ್ಟಿಗಳನ್ನ ನಾವು 1 ಮೀಟರ್ ಅಗಲ 6 ಮೀಟರ್ ಉದ್ದ ಅಥವಾ 6 ಅಡಿ ಉದ್ದದ್ದು ನಾವು ಟ್ರೆಂಚಸ್ ಮಾಡ್ಕೋಬೇಕು. ಟ್ರೆಂಚಸ್ ಅಂದ್ರೆ 1.5 ಅಡಿ ಆಳ ಇರಬೇಕು ಟ್ರೆಂಚಸ್. ಆ ಟ್ರೆಂಚಸ್ ನಲ್ಲಿ ಈ ಬುಟ್ಟಿಗಳನ್ನ 10-11 ಬುಟ್ಟಿ ಅಗಲ ಬರ್ತದೆ. ಉದ್ದ ನಾವು 6 ಮೀಟರ್ ಉದ್ದದ್ದು ಟ್ರೆಂಚಸ್ ಮಾಡ್ಕೋಬೇಕು. ಟ್ರೆಂಚಸ್ ಮಾಡಿ ಅದಕ್ಕೆ 500 ಗೇಜಿನ ಪ್ಲಾಸ್ಟಿಕ್ ಹಾಳೆನ ನಾವು ಈ ಮೇಲ್ಗಡೆ ಒಂದು ಕಮಾನ್ ಭಾಗನ ನಾವು ಈ ಅಲ್ಯೂಮಿನಿಯಂ ಅಥವಾ ಈ ಕಬ್ಬಿಣದ ಇದರಿಂದ ಒಂದು ಕಮಾನ್ ಭಾಗ ಮಾಡಿ ಅದರ ಮೇಲೆ ಪ್ಲಾಸ್ಟಿಕ್ನ ಹೊದಿಸಬೇಕು. ಪ್ಲಾಸ್ಟಿಕ್ ಹೊದಿಸಿ ಅದು ಬೇಸಿಗೆ ಇದ್ದಲ್ಲಿ 2 ಬಾರಿ ನಾವು ಈ ಮಾಯಿಶ್ಚರ್ ಇಲ್ಲದವರು 2 ಬಾರಿ ನೀರು ಹಾಕಬೇಕು. ಬಾಕಿ ಮಳೆಗಾಲದಲ್ಲಿ ನಾವು 1 ಬಾರಿ ನಾವು ನೀರು ಉಣಿಸಿದ್ರೆ ಸಾಕು. ಆವಾಗ ಬೇರ್ ಬಂದು ಚಿಗುರು ಬರ್ತದೆ. ಚಿಗುರು ಬಂದ 2-3 ಎಲೆ ಚಿಗುರು ಬರ್ತದೆ. ಚಿಗುರು ಬಂದು ಬೇರು ಬಂದ ತಕ್ಷಣ ನಾವು ಮತ್ತೆ ಅದನ್ನ ಆ ಪಾತಿಯಿಂದ ರಿಮೂವ್ ಮಾಡಿ ನಾವು ಬೈಲಿಗೆ ಅದೇ ಪಾತಿಲಿ ನೆರಳಿನ ಇದರಲ್ಲಿ 1-2 ತಿಂಗಳ ಕಾಲ ಅದು ಈ ಹೊರಗಡೆ ಟೆಂಪರೇಚರ್ಗೆ ಅಡ್ಜಸ್ಟ್ ಆಗುವಂಗೆ ನಾವು ಮತ್ತೆ ಅದನ್ನ ಜೋಡಿಸಿ ಮತ್ತು ಬೆಳಿಗ್ಗೆ ಸಾಯಂಕಾಲ ನಾವು ಏನ್ ಹೇಳ್ತೀವಿ ನೀರು ಹಾಕ್ತಾ ಹೋಗ್ಬೇಕು. ನೀರು ಹಾಕ್ತಾ ಹೋದ್ಮೇಲೆ ಅದು ಚೆನ್ನಾಗಿ ಮೊಳಕೆ ಹೊಡೆದು ಪಾತಿ ನಾವು ಮೊದಲಿನ ನಾವು ಬೀಜದಿಂದ ತಯಾರಿಸಿದ ಗಿಡದ ಮಾದರಿಯಲ್ಲಿ ಅದು ಮತ್ತೆ ಗಿಡ ಮೇಲೆ ಬರ್ತದೆ. 6 ಎಲೆ 7 ಎಲೆ 8 ಎಲೆ ಜೋಡಿ ಎಲೆ ಬಂದಾಗ ನಾವು ಅದನ್ನ ನಾವು ಫೀಲ್ಡ್ ಅಲ್ಲಿಗೆ ನಮ್ಮ ಕಾಫಿ ಇದಕ್ಕೆ ಸಪ್ಲೈಗೆ ಅಥವಾ ನಾವು ಹೊಸದಾಗಿ ಹೊಸ ತಾಕುಗಳಲ್ಲಿ ಹಾಕೋದಕ್ಕೆ ಉಪಯೋಗಿಸಬಹುದು. ಆ ನಂತರ ಇದಕ್ಕೆ ನಾವು ಮೇಲ್ವಿಚಾರಣೆ ಮಾಡಿಕೊಂಡು ಸರಿಯಾಗಿ ನೀರನ್ನು ನಾವು ಕೊಡೋದ್ರಿಂದ ಉತ್ಕೃಷ್ಟವಾದ ಗಿಡವನ್ನ ಪಡ್ಕೊಂಡು ಪುನಃ ನೆಡ್ಲಿಕ್ಕೆ ಇದು ಯೋಗ್ಯವಾಗುತ್ತೆ ಅಂತ ತಾವು ಹೇಳೋದು. ಹೌದೌದು, ಇದನ್ನ ನಾವು ಈ ಕ್ರಮನ ನಾವು ಹೆಚ್ಚಿನದಾಗಿ ನಮ್ಮ ಬಾಳೆಹೊನ್ನೂರಲ್ಲಿ ನಮ್ಮ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ನಮ್ಮ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಇದನ್ನ ನಾವು ಟ್ರೈನಿಂಗ್ ಒಂದು ಪ್ರೋಗ್ರಾಮ್ ಅನ್ನು ಇಟ್ಕೊಂಡಿದ್ವಿ. ತಾವು ಈ ತರ ಉಪಯೋಗನ ಪಡ್ಕೋಬಹುದು. ಈಗ ರೈತರನ್ನೇ ನಾವು ಇದನ್ನ ಮಾಡಬೇಕು ಅಂತ ಹೇಳಿ ಅನ್ನೋದಾದ್ರೆ ಈಗ ನಮ್ಮ ಮಟ್ಟದಲ್ಲೇ ನಾವು ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು? ಮೊದಲು ತರಬೇತಿ ತಗೊಳ್ಬೇಕು, ನಿಜ. ತರಬೇತಿ ಇಲ್ದೇ ಮಾಡ್ಲಿಕ್ಕೆ ಹೋದ್ರೆ ಬಹುಶಃ ಅದು ಹೆಚ್ಚು ಪರಿಣಾಮಕಾರಿ ಆಗಲ್ಲ ಅಂತ ಹೇಳಿ. ನಮ್ಮ ಇದರ ಪ್ರಕಾರ ತರಬೇತಿ ತಗೊಂಡ್ರು ಒಳ್ಳೇದು, ಇಲ್ಲವಾದ್ರೆ ನಮ್ಮ ಈ ಫೀಲ್ಡ್ ಕಚೇರಿಗಳು ಎಕ್ಸ್ಟೆನ್ಷನ್ ಆಫೀಸ್ಗಳೇನಿದೆ ಅದರಲ್ಲಿ ಪ್ರತಿಯೊಬ್ಬರು ಈಗ ಆಫೀಸಿಯಲ್ಸ್ ಸ್ಟಾಫ್ಗಳಿರ್ತಾರೆ, ಎಕ್ಸ್ಟೆನ್ಷನ್ ಇನ್ಸ್ಪೆಕ್ಟರ್ ಏನಂತ ಹೇಳ್ತೀವಿ, ಕಿರಿಯ ಸಂಪರ್ಕಾಧಿಕಾರಿಗಳು ಮತ್ತು ವಿಸ್ತರಣಾ ಸಹಾಯಕರು ಏನಿರ್ತಾರೆ ನಾವು ಪಡಿಬಹುದು. ಇದು ಬಹಳ ಗುಣಮಟ್ಟದ ನಾವು ಕಾಫಿ ಗಿಡಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ತಾವು ಹೇಳಿದ್ರಿ. ಈ ರೀತಿಯ ವಿಧಾನದಿಂದ ಅಂದ್ರೆ ಸಸ್ಯ ಮೂಲ ಸಂವರ್ಧನೆಯಿಂದಾಗಿ ಈ ತಾಯಿ ಗಿಡದಲ್ಲಿರುವಂತಹ ಒಳ್ಳೆಯ ಗುಣಗಳು ಅಂದ್ರೆ ಹೆಚ್ಚು ಕಾಫಿ ನೀಡುವಂಥದ್ದು, ಉತ್ಕೃಷ್ಟವಾದ ಕಾಫಿಯನ್ನು ನೀಡುವಂಥದ್ದು, ಜೊತೆಗೆ ನಿರೋಧಕತೆ ಇದ್ದರೆ ಅದು ಸಹ ಮೈಗೂಡಿಸ್ಕೊಳ್ಳುವಂಥದ್ದು, ಈ ರೀತಿಯ ತಾಯಿ ಗುಣಗಳನ್ನೆಲ್ಲ ಹೊಂದ್ಕೊಂಡಿರುತ್ತೆ ಈ ರೀತಿ ಮಾಡಿದಂತಹ ನರ್ಸರಿನಲ್ಲಿ. ಹಾಗಾಗಿ ಇದು ಈ ಬುಟ್ಟಿ ವಿಧಾನಕ್ಕಿಂತನೂ ಹೆಚ್ಚು ಉತ್ಕೃಷ್ಟ ಅಂತ ಹೇಳ್ತೀರಾ ಈ ರೀತಿಯ ವಿಧಾನದಿಂದ ನಾವು ಮಾಡುವಂತಹ ಕಾಫಿ ಗಿಡಗಳು? ಈ ಬುಟ್ಟಿ ವಿಧಾನದಲ್ಲಿ ಈ ರೋಬಸ್ಟ ಗಿಡಗಳಿಗೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದೀವಿ. ನಾವು ಈಗ ರೋಬಸ್ಟ ಗಿಡಗಳನ್ನೇ ಜಾಸ್ತಿ ನಾವು ಈ ತರ ಸಸ್ಯ ಮೂಲ ಸಂವರ್ಧನೆ ತಯಾರು ಮಾಡ್ತೀವಿ. ಇದು ಅರೇಬಿಕಾದಲ್ಲಿ ನಾವು ಆದಷ್ಟು ನಾವು ಬೀಜದಿಂದಾನೇ ಮಾಡ್ತಾ ಇದೀವಿ, ಬಟ್ ರೋಬಸ್ಟಾದಲ್ಲಿ ಇದರ ಹೆಚ್ಚಿನ ಒಂದು ರಿಸಲ್ಟ್ ನಮಗೆ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ರೋಬಸ್ಟಾದಲ್ಲಿ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಒಳ್ಳೇದು ಗೋಪಾಲ್ ನಾಯ್ಕ್ ಅವರೇ, ಇದುವರೆಗೆ ಈ ಕಾಫಿ ಗಿಡದ ನರ್ಸರಿಯನ್ನ ಮಾಡೋದು ಹೇಗೆ, ಅದರಲ್ಲಿ ತಾವು ಮುಖ್ಯವಾಗಿ ಎರಡು ವಿಧಾನವನ್ನು ಹೇಳಿದ್ರಿ, ಒಂದು ಪಾತಿ ಮಾಡಿ ಬುಟ್ಟಿಯಲ್ಲಿ ತುಂಬಿ ಮಾಡುವಂಥದ್ದು, ಇನ್ನೊಂದು ಸಸ್ಯ ಮೂಲ ಸಸಿ ಸಂವರ್ಧನೆ ಅಂತ. ಈ ಎರಡೂ ವಿಧಾನಗಳ ಮೂಲಕವಾಗಿ ರೈತರು ತಮ್ಮ ತೋಟದಲ್ಲಿನೆಯ ಉತ್ಕೃಷ್ಟವಾದ ಕಾಫಿ ಗಿಡದ ನರ್ಸರಿಯನ್ನು ಮಾಡಿಕೊಂಡು ತಮ್ಮ ತೋಟಗಳಲ್ಲೇ ನೆಡುವುದರ ಮೂಲಕವಾಗಿ ಹೆಚ್ಚು ಉತ್ಪಾದನೆಯನ್ನು ಗಳಿಸ್ತಾರೆ ಅಂತ ಆಶಯದೊಂದಿಗೆ ಇವತ್ತಿನ ಈ ಒಂದು ಮಾತುಕತೆಯನ್ನು ಮುಗಿಸೋಣಂತೆ. ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಾಫಿ ನರ್ಸರಿ ಈ ಕುರಿತು ಚಿಕ್ಕಮಗಳೂರಿನ ಪೂರ್ವ ವಿಭಾಗದ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾದ ಜಿಎಸ್ ಗೋಪಾಲ ನಾಯ್ಕ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಈಗ ಒಂದು ಚಿತ್ರಗೀತೆ ಕೇಳೋಣ. ರಾಮಾಚಾರಿ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಕೆಜೆ ಯೇಸುದಾಸ್. ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ಬೆಳಕು ನೀನಿ ಭೂಮಿಗೆ, ಉಸಿರು ಹೆತ್ತ ತಾಯಿಗೆ, ನಗುವೆ ನಿನ್ನ ಭಾಷೆಯು, ಅಳುವೆ ನಿನ್ನ ಆಜ್ಞೆಯು, ದಂತದ ಬೊಂಬೆಯೇ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ಮರೆಸಲಿಲ್ಲ ಬೇಡಲು ಕೊನೆಗೆ, ಕೇಳುಗರ ಗುಂಡಿಗೆಯ ತಾಳಕ್ಕೆ ನಾನು ಹಾಡುವೆನು, ಬದಲಿಗೆ ನ ಕೇಳೆನು ಏನು. ಮನೆಯೇ ನನ್ನ ಶಾಲೆಯು, ಪದವೆ ನನ್ನ ಪಾಠವು, ಗುರುವೆ ನನ್ನ ಅಮ್ಮನು, ನನಗೆ ನಾನೇ ಗುಮ್ಮನು, ಊರಿನ ಗಿಣಿಯುನ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ,